ತಗುವ ಗತಿ ಏನಮ್ಮ ಏನಮ್ಮ ಮುಂದೇನಮ್ಮ ಹಾಲಿನಂತ ನಿನ್ನ ಸಂಸಾರಕ್ಕೆ ಹಾಲ ಹಲವನ್ನು ಹಾಕಿದರೆ ಹಾಲಿನಂತ ನಿನ್ನ ಸಂಸಾರಕ್ಕೆ ಹಾಲ ಹಲವನ್ನು ಹಾಕಿದರೆ ಧರ್ಮವ ನಾಶವ ಮಾಡುವರ್ ಯಾರಮ್ಮ ಏನಮ್ಮ ಮುಂದೇನಮ್ಮ ಬಂದೊದಗುವ ಗತಿ ಏನಮ್ಮ ಏನಮ್ಮ ಮುಂದೇನಮ್ಮ ಕಾಸಿನ ಆಸೆಗೆ ಕುತ್ತಿಗೆ ಮುರಿಯೋ ಕಠಿಣರ ದೇಹಿ ಯುಗವಮ್ಮ ಕಾಸಿನ ಆಸೆಗೆ ಕುತ್ತಿಗೆ ಮುರಿಯೋ ಕಠಿಣರ ದೇಹಿ ಯುಗವಮ್ಮ ನೂರು ಬೇಗಗಳ ದಾರುಣ ಕಲ್ಮ ನಾರಿ ಭೋಗಿಸಬೇಕಮ್ಮ ಏನಮ್ಮ ಮುಂದೇನಮ್ಮ ಬಂದೊದಗುವ ಗತಿ ಏನಮ್ಮ ಏನಮ್ಮ ಮುಂದೇನಮ್ಮ